ದೀಪಾವಳಿ ನೋಡ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. भारत सरकार ने देश भर में 21वीं पशुधन गणना आरंभ कर दी है. सरकारी कर्मचारी आपके घर भी आते ही होंगे. सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके. याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है. कोई भी पशु छूटने ना पाए. मेरे पशु मेरी जानकारी, होगी समृद्ध संपदा हमारी. पशुपालन और डेयरी विभाग द्वारा देश हित में जारी. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಕೆಎಂಎಫ್, ಸಹಕಾರ ಬ್ಯಾಂಕುಗಳು, ಕಿಸಾನ್ ಕ್ಲಿನಿಕ್ ಯೋಜನೆಗಳ ಬೆಳವಣಿಗೆ ಹಾಗೂ ಡಿಸೆಂಬರ್ 23 ಮತ್ತು 24ರಂದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಸರಸಂಬಾ ಗ್ರಾಮದಲ್ಲಿ ಜರುಗಲಿರುವ ಕೃಷಿ ಮೇಳ ಕುರಿತು ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಕಲ್ಯಾಣರಾವ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ ಕಾರ್ಯಕ್ರಮ ಅಂತೇಳಿ ಹೇಳಬಹುದು. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದೊಳಗೆ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರಪ್ಪ ಕಲ್ಯಾಣರಾವ್ ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಪಾಟೀಲ್ ಸರ್, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರಿ, ಒಂದು ಖುಷಿ ಸಮಾಚಾರವನ್ನು ನಾನು ತಮಗೆ ಹೇಳಬೇಕು. ರಾಮಚಂದ್ರಪ್ಪ ಕಲ್ಯಾಣರಾವ್ ಪಾಟೀಲ್ ಅವರಿಗೆ ಅವರ ಕಾರ್ಯಕ್ಕಾಗಿ ಸರ್ಕಾರ ಇತ್ತೀಚೆಗೆ ಅವರನ್ನ ಸಹಕಾರ ರತ್ನ ಪುರಸ್ಕಾರದಿಂದ ಅಲಂಕರಿಸಿತು. ಈ ಸಂದರ್ಭದೊಳಗೆ ನಮ್ಮ ಎಲ್ಲ ಆಕಾಶವಾಣಿ ಕೇಳುಗರ ಪರವಾಗಿ, ರೈತರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಈ ಸಂದರ್ಭದೊಳಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ರು. ಧನ್ಯವಾದಗಳು. ಸಹಕಾರ ಕ್ಷೇತ್ರದೊಳಗೆ ಅನನ್ಯವಾದಂತಹ ಒಂದು ಸೇವೆಯನ್ನ ಅವರು ಮಾಡಿದ್ದಾರೆ. ಅನೇಕ ಸಹಕಾರಿ ಬ್ಯಾಂಕ್ಗಳನ್ನು ಅವರು ಸ್ಥಾಪನೆ ಮಾಡಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕಿಸಾನ್ ಕ್ಲಿನಿಕ್ ಅನ್ನುವಂತಹ ಒಂದು ಏನು ಪರಿಕಲ್ಪನೆ ಇದೆ, ಅದನ್ನು ಕಳೆದ 2 ವರ್ಷಗಳಿಂದ ಅವರು ಸಾಕಾರಗೊಳಿಸಿದ್ದಾರೆ. ಕಿಸಾನ್ ಕ್ಲಿನಿಕ್ ಅನ್ನುವಂಥದ್ದು ಆಳಂದಿನೊಳಗೆ ಸ್ಥಿತವಾಗಿ ನಮ್ಮ ರೈತರ ಸೇವೆಯೊಳಗೆ ತೊಡಗಿದೆ. ಅಲ್ಲದೆ ನಮ್ಮ ಗ್ರಾಮೀಣ ಮಹಿಳೆಯರನ್ನ ಸ್ವಾವಲಂಬಿಯನ್ನಾಗಿಸುವಂತಹ ಒಂದು ನಿಟ್ಟಿನೊಳಗೆ ತುಂಬಾ ಒಳ್ಳೆಯ ಕೆಲಸವನ್ನ ಅದು ಹಮ್ಮಿಕೊಂಡಿದೆ ಅಂತ ಹೇಳಬಹುದು. ಅದರ ಬಗ್ಗೆ ಕೂಡ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಮಾಹಿತಿ ಮಾಡಿಕೊಳ್ಳೋಣ. ಕಳೆದ 2 ಅವಧಿಗಳಲ್ಲಿ ಆರ್ಕೆ ಪಾಟೀಲ್ ಅವರು ಕೆಎಂಎಫ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯೊಳಗೆ ಅವರು ಮಾಡಿದಂತಹ ಕಾರ್ಯಗಳು, ಕೆಎಂಎಫ್ ಅಭಿವೃದ್ಧಿಗೆ ಅವರು ಕೈಗೊಂಡಂತಹ ಯೋಜನೆಗಳು, ಈ ಎಲ್ಲ ವಿಷಯಗಳ ಬಗ್ಗೆ ಅವರ ಜೊತೆಗೆ ನಾವು ಇವತ್ತು ಚರ್ಚೆ ಮಾಡೋಣ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಆರ್ಕೆ ಪಾಟೀಲ್ ಅವರು ಶಿಕ್ಷಣ ಸಂಸ್ಥೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸ್ಥಾಪನೆ ಮಾಡಿ ಈ ಭಾಗದ ಜನರಿಗೆ, ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆ ಸಿಗಬೇಕು, ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ವಿದ್ಯೆ ಸಿಗಬೇಕು ಅನ್ನುವಂತಹ ಒಂದು ಕನಸನ್ನ ಇಟ್ಟುಕೊಂಡು ಅವರು ಸಮತಾ ಲೋಕ ಶಿಕ್ಷಣ ಸಮಿತಿ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ ಆ ಮೂಲಕ ಶಿಕ್ಷಣ ಕ್ಷೇತ್ರದೊಳಗೆ ಬಹಳ ಅದ್ಭುತವಾದಂತಹ ಒಂದು ಕಾರ್ಯವನ್ನ ಈ ನಾಡಿಗೆ ಮಾಡಿದ್ದಾರೆ ಅಂತ ಹೇಳಬಹುದು. ಈ ಎಲ್ಲ ಕಾರ್ಯಗಳಿಗೆ ಅವರನ್ನ ನಾವು ಅಭಿನಂದಿಸ್ತಾ ಮತ್ತು ಇತ್ತೀಚೆಗೆ ಏನು ಅವರಿಗೆ ಸಹಕಾರ ರತ್ನ ಪುರಸ್ಕಾರದಿಂದ ಅಲಂಕರಿಸಲಾಗಿದೆ, ಆ ಒಂದು ಪುರಸ್ಕಾರಕ್ಕೆ ಕೂಡ ಅವರನ್ನ ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಕೆಎಂಎಫ್ನ ಬೆಳವಣಿಗೆ, ಆಮೇಲೆ ಸಹಕಾರ ಬ್ಯಾಂಕುಗಳ ಬಗ್ಗೆ, ಕಿಸಾನ್ ಕ್ಲಿನಿಕ್ ಬಗ್ಗೆ, ಆಮೇಲೆ ಡಿಸೆಂಬರ್ 23-24 ಅವರು ಸರಸಂಬಾದಲ್ಲಿ ತಮ್ಮ ತೋಟದೊಳಗ ಒಂದು ದೊಡ್ಡ ಕೃಷಿ ಮೇಳವನ್ನ ಹಮ್ಮಿಕೊಳ್ಳುವರಿದ್ದಾರೆ. ಈ ಕೃಷಿ ಮೇಳದ ಬಗ್ಗೆ ಅವರ ವಿಚಾರಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಕೇಳೋಣ. ಬಹಳ ಸಂತೋಷ ಆಗ್ತದೆ ಸರ್, ಕಡಿಮೆ ಅವಧಿಯೊಳಗ ತಾವು ಬಹಳ ದೊಡ್ಡ ಕಾರ್ಯವನ್ನ ತಾವು ಮಾಡಿದ್ದೀರಿ. ಈ ಕಾರ್ಯಗಳನ್ನ ಮಾಡೋದಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರೇರಣೆ, ಯಾವ ರೀತಿಯಾದಂತಹ ಒಂದು ಯೋಜನೆಗಳನ್ನು ಹಾಕೊಂಡು ತಾವು ಮುಂದುವರೆದ್ರಿ? ವಿಶೇಷವಾಗಿ ನಮ್ಮ ನಮ್ಮ ಭಾಗದೊಳಗೆ ಏನಾಗ್ತದಪ್ಪ ಅಂತಂದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಅದ ಅಂತ ಹೇಳಿ ಹೇಳಬಹುದು. ಆದ್ರೆ ತಾವು ಬಂದ ನಂತರ ಯಾವ ರೀತಿಯಾದಂತಹ ಒಂದು ಯೋಜನೆ ಇಟ್ಟುಕೊಂಡು ಹಾಲು ಉತ್ಪಾದನೆ ಹೆಚ್ಚಿಗಿರಬಹುದು, ಅಥವಾ ಹಾಲು ಉತ್ಪಾದಕರ ಏನ್ ಸಮಸ್ಯೆಗಳಿದ್ದು ಅವುಗಳಿಗೆ ಸ್ಪಂದಿಸಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನ ಇಲ್ಲಿ ತನಕ ತಾವು ತಗೊಂಡು ಬಂದಿದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಮೊದಲು ನಾನು ಅಧ್ಯಕ್ಷ ಆದಾಗ ಹಾಲು ಉತ್ಪಾದನೆ ನಮ್ಮ ಗುಲ್ಬರ್ಗಾ ಬೀದರ್ ಯಾದಗಿರಿ ಹಾಲು ಒಕ್ಕೂಟದಲ್ಲಿ 46,000 ಲೀಟರ್ ಹಾಲು ಬರ್ತಾ ಇತ್ತು. ಈಗ ನಾವು 75,000-80,000 ಲೀಟರ್ ಹಾಲು ಉತ್ಪಾದನೆ ನಮ್ಮ 3 ಜಿಲ್ಲೆಯಲ್ಲಿ ಆಗ್ತಾ ಇದೆ. ಆದರೆ ಭೌಗೋಳಿಕವಾಗಿ ಇಡೀ ರಾಜ್ಯದಲ್ಲೇ ನೋಡಿದ್ರೆ ನಮ್ಮ ಹತ್ರ ಹಸುಗಳ ಸಂಖ್ಯೆಯನ್ನು ನೋಡಿದ್ರೆ ಬಹಳ ಜಾಸ್ತಿ ಇದೆ, ಆದರೆ ಹಾಲು ಉತ್ಪಾದನೆ ಕಡಿಮೆ ಇದೆ. ಇದು ಯಾಕೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರೆ ನಮ್ಮ ರೈತರಿಗೆ ಇದರ ಬಗ್ಗೆ ಜಾಗೃತಿ ಇಲ್ಲ. ಹಾಲು ಉತ್ಪಾದನೆಯಿಂದ ನಮ್ಮ ಮನಿ ನಡೀತದೆ, ನಮ್ಮ ಒಕ್ಕಲುತನ ಸುಧಾರಿಸ್ತದೆ ಅನ್ನೋದ್ರ ಬಗ್ಗೆ ಇನ್ನೂ ಬಹಳ ಅರಿವು ಬೇಕಾಗಿದೆ. ಹಾಲು ಉತ್ಪಾದನೆಯಲ್ಲಿ ಆಸಕ್ತಿ ಇಲ್ಲ ನಮ್ಮ ಏರಿಯಾದಲ್ಲಿ. ಅದಕ್ಕಾಗಿ ನಮ್ಮ ಡೈರಿಯಲ್ಲೇ ಅವರಿಗೆ ನಿರಂತರವಾಗಿ ಫ್ರೀಯಾಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀವಿ ರೈತ ಬಾಂಧವರಿಗೆ. ಮತ್ತು ಹಾಲು ಉತ್ಪಾದನೆ ನಾನು ಅಧ್ಯಕ್ಷ ಇದ್ದಾಗ ನಮ್ಮ ಒಕ್ಕೂಟದ ಕ್ವಾಲಿಟಿ ಬರೀ 68% ಇತ್ತು. ಈಗ ಕರ್ನಾಟಕ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿದ್ದೀವಿ ನಾವು, 98% ಕ್ವಾಲಿಟಿಯಲ್ಲಿ ಇದೀವಿ ಹಾಲು. ಅದ್ಭುತ. ಮತ್ತು ಬಂದ ರೈತರಿಗೆ 25-30 ವರ್ಷ ನಮ್ಮ ಗುಲ್ಬರ್ಗದಲ್ಲಿದ್ದಂತ ಒಕ್ಕೂಟ ಲಾಭದಲ್ಲಿರಲಿಲ್ಲ, ನಾವು ಬಂದ ಮೇಲೆ ಲಾಭ ಮಾಡಿ ಅದನ್ನ ರೈತರಿಗೆ ನಿರಂತರವಾಗಿ ವಾಪಸ್ ಕೊಡ್ತಾರೆ ಒಕ್ಕೂಟ, ಅದು ಗುಲ್ಬರ್ಗ ಒಕ್ಕೂಟ. ಮತ್ತು ನಂದಿನಿ ಬಹಳ ಮಳಿಗೆಗಳನ್ನ ನಾವು ಸ್ಥಾಪನೆ ಮಾಡಿದ್ವಿ ಗುಲ್ಬರ್ಗ ಬೀದರ್ ಯಾದಗಿರಿಯಲ್ಲಿ. ನೀವು ಎಲ್ಲಿ ನೋಡಿದ್ರೆ ಅಲ್ಲಿ ಮಳಿಗೆಗಳು ಸಿಗ್ತವೆ. ಅಲ್ಲಿ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಆದಂಗಾಯ್ತು. ಮತ್ತೆ ಹಾಲಿನ ಪೌಡರ್ ಅನ್ನ ಮತ್ತು ಹಾಲು ನಾವು ಬಾದಾಮ್ ಹಾಲು ಮಾಡಿ ಎಲ್ಲಾ ಪಾರ್ಲರ್ ಅಲ್ಲಿ ಮಾರಲು ಯುವಕರಿಗೆ ಹೇಳ್ತಾ ಇದೀವಿ. ಅದು ಇನ್ನೂ ಆಸಕ್ತಿ ತೋರಿಸ್ತಾ ಇಲ್ಲ, ಯಾಕಂದ್ರೆ ಚಾ ಕುಡಿತೀವಿ ನಾವು, ಚಾದಕ್ಕಿಂತ ಬಾದಾಮ್ ಹಾಲು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ಇದ್ರ ಬಗ್ಗೆ ಇನ್ನೂ ಯುವಕರು ಆಸಕ್ತಿ ತೋರಿಸಬೇಕು. ಕೆಲವು ಕಡೆ ಬಾದಾಮ್ ಹಾಲು ಸಿಗ್ತಾ ಇದೆ, ಕೆಲವು ಕಡೆ ಸಿಗ್ತಾ ಇದೆ. ಇದು ಇನ್ನೂ ಅವೇರ್ನೆಸ್ ಕೊಡಬೇಕಾಗಿದ್ರೆ ಎಲ್ಲ ಕಡೆ. ಮತ್ತು ನಮ್ಮ ಒಕ್ಕೂಟದ ಆವರಣದಲ್ಲಿ ನಾವು ಪನೀರ್ ಅನ್ನ ಇಲ್ಲೇ ಮಾಡ್ತೀವಿ, ಪೇಡ ಮಾಡ್ತೀವಿ, ತುಪ್ಪದ ನಾವು 50 ml ಬಾಟ್ಲ್ ಕೂಡ ತಯಾರು ಮಾಡ್ತಾ ಇದೀವಿ. ಈಗ ತಿಂಗಳಿಗೆ 16 ಟನ್ ತುಪ್ಪವನ್ನ ನಾವು ಮಾರ್ಕೆಟ್ ಮಾಡ್ತಾ ಇದೀವಿ. ಇದರಿಂದ ಬಂದಂತ ಲಾಭ ರೈತ ಬಾಂಧವರಿಗೆ ಕೊಡ್ತಾ ಇದೀವಿ. ಇನ್ನೂ ಹಾಲು ಉತ್ಪಾದನೆ ಹೆಚ್ಚಾಗಬೇಕಾದ್ರೆ ಯುವಕರು ಮುಂದೆ ಬಂದ್ರೆ ಹಾಲು ಉತ್ಪಾದನೆ ಹೆಚ್ಚಾಗ್ತದೆ. ನಾನು ಎಲ್ಲಾ ಕಡೆ ಕೂತ್ಕೊಂಡು ಕೇಳಿದ್ರೆ ನಾವು ಗುಲ್ಬರ್ಗಾ ಸಿಟಿಯಲ್ಲಿ ನಮ್ ಕಾಂಟ್ಯಾಕ್ಟ್ ಬೇಸಿಸ್ ಕೆಲಸ ಕೊಡಿ, ಆದ್ರೆ ನಮ್ಮ ಊರಲ್ಲಿದ್ದು ಒಕ್ಕಲುತನ ಮಾಡಲು ಆಸಕ್ತಿ ತೋರಿಸ್ತಾ ಇಲ್ಲ. ಇದಕ್ಕೆ ಯಾಕೆ ಏನು ಉದ್ದೇಶ ಅಂತ ನಾನು ಎಲ್ಲ ಹಳ್ಳಿಯಲ್ಲಿ ಬೆಳಿಗ್ಗೆ ನಾನು 7 ಗಂಟೆಗೆ ಹೋಗಿ ರೈತ ಬಾಂಧವರು ಯುವಕರ ಜೊತೆ ಸಂವಾದ ಮಾಡಿದಾಗ ನಮಗೆ ಹೊಲಗಳಿಗೆ ಹೋಗೋಕೆ ದಾರಿ ಇಲ್ಲ, ಅದಕ್ಕಾಗಿ ನಮ್ಮ ಹೊಲ ನಮ್ಮ ದಾರಿ ನಾವು ಈಗ ನಮ್ಮ ಆಳಂದ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದೀವಿ. ಆದ್ರೆ ಅಷ್ಟೊಂದು ಆಗ್ತಾ ಇಲ್ಲ, ಇನ್ನೂ ಬಾಳ್ ಮಾಡಬೇಕಾಗ್ತದೆ. ನಮ್ಮ ಹೊಲ ನಮ್ಮ ದಾರಿ ಆದ್ರೆ ಊರಿಂದ ಒಂದು 10 ಮನೆ ತೋಟದಲ್ಲಿ ಮನೆ ಮಾಡಿದ್ರೆ ಅಲ್ಲಿ ಒಂದು 2 ಹಸುಗಳು ಅಥವಾ 2 ಎಮ್ಮೆಗಳನ್ನು ಕಟ್ಟಿದ್ರೆ ಹಾಲು ಉತ್ಪಾದನೆ ಹೆಚ್ಚಾಗ್ತದ ಅನ್ನೋ ಉದ್ದೇಶದಿಂದ ನಮ್ಮ ಹೊಲ ನಮ್ಮ ದಾರಿಯನ್ನ ನಾವು ಪ್ರಾರಂಭ ಮಾಡಿಸ್ತಾ ಇದ್ವಿ. ಎಷ್ಟೋ ಯುವಕರು ಕಾಲೇಜಿಗೆ ಹೋಗ್ತಾರೆ, ಡಿಗ್ರಿ ಕಂಪ್ಲೀಟ್ ಆಗ್ತದೆ, ಆದ್ರೆ ತಂದೆ ತೋಟದಲ್ಲಿ ದುಡಿತಿರ್ತಾನೆ, ಅವನಿಗೆ ಅವರ ತಾಯಿ ಊಟ ಒಯ್ದು ಕೊಡು ಅಂದ್ರೆ ನನಗೆ ಟೈಮ್ ಇಲ್ಲ, ನನ್ನ ಗೆಳೆಯನ ಜೊತೆ ಸಿಟಿಗೆ ಹೋಗ್ಬೇಕು ಅಂತಾನೆ. ಅದೇ 2-ವೀಲರ್ ಮೇ ಒಯ್ದು ಕೊಡಪ್ಪ ಅಂದ್ರೆ ಅವನು 100% ಒಯ್ದು ಊಟ ಕೊಟ್ಟು ಬರ್ತಾನೆ. ಅದಕ್ಕೆ ಹೊಲಗಳಿಗೆ ದಾರಿ ಬಹಳ ಮಹತ್ವದಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೂ ನಾವು ಮನವಿ ಮಾಡಿದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ ಖರ್ಗೆ ಅವರಿಗೂ ಕೂಡ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ಮೊದಲು ನಮ್ಮ ಜಿಲ್ಲೆಯಲ್ಲಿ ಡಿಸಿ ಆಗಿದ್ರು ಶಾಲಿನಿ ರಜನೀಶ್ ಅವರು, ಅವರು ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಅವರಿಗೂ ಕೂಡ ಇದನ್ನ ಹೇಳಿದಾಗ ಪೈಲಟ್ ಪ್ರಾಜೆಕ್ಟ್ ಅಂತ ನೀವು ಆಳಂದ ತಾಲೂಕಿಗೆ ಪ್ರಾರಂಭ ಮಾಡ್ರಿ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಲು ಉತ್ಪಾದನೆ ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ನಮ್ಮ ಭೂಮಿ ತಾಯಿಗೆ ಕೂಡ ನಾವು ತಂಪು ಮಾಡಲು ಸಾಧ್ಯ. ಎಷ್ಟು ಸೆಗಣಿ ಬರ್ತದೋ ಆ ತೋಟಕ್ಕೆ ಹಾಕಿದ್ರೆ ಆ ಭೂಮಿ ತಾಯಿ ತಂಪಾಗ್ತಾಳೆ. ಫರ್ಟಿಲೈಸರ್ ಹಾಕೋದ್ರಿಂದ ಭೂಮಿಯ ತೇವಾಂಶ ಕಡಿಮೆ ಆಗ್ತಾ ಇದೆ. ಮಳೆ ಬಂದಾಗ ಭೂಮಿಯಿಂದ ನೀರು ಹರಿದು ಬೇರೆ ಕಡೆ ಹೋಗುತ್ತದೆ, ಭೂಮಿಯಲ್ಲಿ ಇಂಗ್ತಾ ಇಲ್ಲ. ಇದ್ರಗೋಸ್ಕರ ನಾವು ರೈತರಿಗೆ ಬಹಳ ತಿಳಿ ಹೇಳಬೇಕಾಗಿದೆ. ಅದರ ಸಲುವಾಗಿ ನಾವು ಕಿಸಾನ್ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿದ್ರು. ಕಿಸಾನ್ ಕ್ಲಿನಿಕ್ ಮುಖಾಂತರ ನಾವು ಹಳ್ಳಿ ಹಳ್ಳಿಯಲ್ಲಿ ರೈತ ಬಾಂಧವರು ಹತ್ತತ್ತು ಜನರ ಒಂದೊಂದು ಸಂಘಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಆ ಸಂಘದಲ್ಲಿ ಅವರಿಗೆ ನಿರಂತರವಾಗಿ ತಿಂಗಳಿಗೆ ಒಂದು ಮೀಟಿಂಗ್ ಅನ್ನ ನಾವು ತಗೋತಾ ಇದೀವಿ ಹಳ್ಳಿಯಲ್ಲಿ. ಅವರಿಗೆ ಮಣ್ಣು ತಪಾಸಣೆ ಬಗ್ಗೆ ಬಹಳ ಅರಿವು ಮೂಡಿಸ್ತಾ ಇದೀವಿ. ಮಣ್ಣು ತಪಾಸಣೆ ಮಾಡಿದ ಮೇಲೆ ಯಾವ ಯಾವ ಫರ್ಟಿಲೈಸರ್ ಯಾವ ಪೆಸ್ಟಿಸೈಡ್ಸ್ ಅನ್ನ ಅತಿ ಕಡಿಮೆ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಕೂಡ ಅವರಿಗೆ ನಾವು ತಿಳಿ ಹೇಳ್ತಾ ಇದೀವಿ. ಸಪೋಸ್ ಏನಾದರೂ ಹೊಲದಲ್ಲಿ ಯಾವುದಾದ್ರೂ ಮಣ್ಣಿನ ತೇವಾಂಶ ಕಡಿಮೆ ಇರೋದ್ರಿಂದ ಬೆಳೆಗೆ ಏನಾದರೂ ಹಾನಿ ಆಗ್ತಾ ಇದೆಯೋ ಇಲ್ಲ ಹುಳುಗಳ ಕಾಟ ಹೆಚ್ಚಾಗ್ತಿದೆಯೋ ಅಲ್ಲಿ ಕಿಸಾನ್ ಕ್ಲಿನಿಕ್ ಇಂದ ನಮ್ಮ ಯುವಕರು ಬೆಳಿಗ್ಗೆ 7 ಗಂಟೆಗೆ ಅವರ ತೋಟಕ್ಕೆ ವಿಸಿಟ್ ಮಾಡ್ತಾರೆ. ಜಿಪಿಎಸ್ ಫೋಟೋ ಹಾಕ್ತಾರೆ, ಹಾಕಿ ಅದಕ್ಕೆ ಯಾವ ರೀತಿ ಪರಿಹಾರ ಹುಡುಕಬೇಕಂತ ಬಿಎಸ್ಸಿ ಅಗ್ರಿ ಹುಡುಗರನ್ನ ಸಲಹೆ ಕೇಳಿ ಅಲ್ಲಿ ಸ್ಪಾಟ್ ಡಿಸಿಷನ್ ತಗೋತಾ ಇದೀವಿ. ಇದಕ್ಕೆ ನಮಗೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇದ್ದಂತ ಸೈಂಟಿಸ್ಟ್ ಕೂಡ ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರಿಗೆ ಏನಾದರೂ ಅರ್ಥ ಆಗದೆ ಹೋದ್ರೆ ಬೇರೆಯವರಿಗೆ ಸಂಪರ್ಕ ಮಾಡಿ ಅದರ ಬಗ್ಗೆ ಸಲಹೆ ಕೇಳಿ ಅದನ್ನ ಮತ್ತೆ ನಾವು ರೈತರಿಗೆ ತಿಳಿ ಹೇಳ್ತಾ ಇದ್ದೀವಿ. ಇದು ಹಾಲು ಉತ್ಪಾದನೆ ಜೊತೆ ಜೊತೆಗೆ ರೈತರಿಗೆ ನಮ್ಮ ಯಾವ ತೋಟದಲ್ಲಿ ಯಾವ ಬೆಳೆ ಬೆಳಿಬಹುದು, ನಮ್ಮ ಆರ್ಥಿಕ ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋ ಸಲುವಾಗಿ ನಾವು ಈ ಕಿಸಾನ್ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿದ್ವಿ. ನಾವು ಬೆಳೆದಂತ ಬೆಳೆ ಇದು ಯಾಕೆ ನಮ್ಮ ತಲೆಯಲ್ಲಿ ವಿಚಾರ ಬಂತಂದ್ರೆ, ನಾವು ಹಾಲು ಉತ್ಪಾದನೆ ಮಾಡುವಂತ ರೈತರನ್ನ ಫ್ಯಾಟ್ SNF ಮುಖಾಂತರ ಹಾಲಿಗೆ ರೇಟ್ ದರ ಫಿಕ್ಸ್ ಮಾಡ್ತೀವಿ. ಆದರೆ ನಾವು ಬೆಳೆದಂತ ಬೆಳೆಗಳಿಗೂ ಕೂಡ ಯಾಕೆ ನಾವು ಕ್ವಾಲಿಟಿಗೆ ರೇಟ್ ಸಿಗಲ್ಲ ಮತ್ತು ಅತಿ ಕಡಿಮೆ ಇದ್ದಂತ ಕ್ವಾಲಿಟಿಗೆ ರೇಟ್ ಒಂದು ಫಿಕ್ಸ್ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ನಾವು ಅರಿವು ಮೂಡಿಸಬೇಕಾಗಿದೆ. ತೊಗರಿ ಒಂದು ಹೊಲದಲ್ಲಿ ಬಹಳ ಒಳ್ಳೆ ಕ್ವಾಲಿಟಿ ಬಂದಿರ್ತದೆ, ಅವರಿಗೂ ಕೂಡ ಅದೇ ರೇಟು. ಕಡಿಮೆ ಆಸಕ್ತಿ ರೈತ ತೋರಿಸಿದ್ರೆ ಆ ಹೊಲದಲ್ಲಿ ಬೆಳೆ ಕಡಿಮೆ ಬಂದು ಕ್ವಾಲಿಟಿ ಸರಿ ಬಂದಿಲ್ಲ ಅಂದ್ರೆ ಅವನಿಗೂ ಕೂಡ ಅದೇ ರೇಟ್. ಅದಕ್ಕೆ ಎಷ್ಟು ದುಡಿದು ನಾವು ಏನಪ್ಪ ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾರಾದರೂ ತಾನು ದುಡಿದಂತ ಅವನಿಗೆ ಫಲ ಸಿಕ್ಕೇ ಸಿಗ್ತಾ ಇದೆ. ಅವನು ವರ್ಷ ವರ್ಷ ನಿರಂತರವಾಗಿ ಬಿಸ್ನೆಸ್ ನಲ್ಲಿ ಈ ವರ್ಷ ನಾನು 2 ಲಕ್ಷ ಆದಾಯ ಮಾಡಿದ್ದೇನೆ ಅಂದ್ರೆ ಮುಂದಿನ ವರ್ಷ 3 ಲಕ್ಷ ಮಾಡಬೇಕು 4 ಲಕ್ಷ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಅರಿವು ಬರ್ತಾ ಇದೆ. ನಮ್ಮ ರೈತ ಬಾಂಧವರಿಗೂ ಕೂಡ ಇದು ಅರಿವು ಬರಬೇಕಾಗಿದೆ. ನಿರಂತರವಾಗಿ ನಾವು 1 ಎಕರೆಯಲ್ಲಿ 10 ಕ್ವಿಂಟಲ್ ತೊಗರಿ ತೆಗಿತೀವಿ, 12 ಕ್ವಿಂಟಲ್ ತೊಗರಿ ತೆಗಿತೀವಿ, ಇದರಲ್ಲೇ ಇರಬೇಕು, ಇದರಿಂದ ನಾವು ಹೆಜ್ಜೆ ಮುಂದೆ ಸಾಗಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ತೊಗರಿ ಬೆಳೆ ಬಿಟ್ಟು ಬೇರೆ ಬೇರೆ ನಮ್ಮ ಏರಿಯಾದಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳೆದು ನಾವು ಆರ್ಥಿಕ ಸುಧಾರಣೆ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಅವರ ಎಜುಕೇಷನ್ ಬಗ್ಗೆ ಇದು ನಾವು ತಿಳಿದೇ ಹೋದರೆ ಬಹಳ ಸಮಸ್ಯೆ ಆಗ್ತಾ ಇದೆ. ಎಜುಕೇಷನ್ ಅಂದಾಗ ಯುವಕರೆಲ್ಲ ನೌಕರಿನೇ ಕೇಳ್ತಾರೆ. ಬಿಎಸ್ಸಿ ಬಿಕಾಂ ಬಿಎ ಕಂಪ್ಲೀಟ್ ಆದಂತಹ ಹುಡುಗರು ತಮ್ಮ ತೋಟಕ್ಕೆ ವಾಪಸ್ ಹೋಗ್ಲಿಕ್ಕೂ ಯಾರೂ ರೆಡಿ ಇಲ್ಲ. ಯಾವ ಸರ್ಕಾರ ಬಂದರೂ ಕೂಡ ಎಲ್ರಿಗೂ ನೌಕರಿ ಕೊಡಕ್ ಸಾಧ್ಯ ಇಲ್ಲ. ನಮ್ಮ ಸ್ವಂತ ತೋಟದಲ್ಲಿ ಸೆಗಣೆ ತೆಗೆದ್ರೆ ಸಾವಲಂಬಿ ಬದುಕು ಕಟ್ಕೋಬಹುದು, ಆದರೆ ಕಾಂಟ್ರಾಕ್ಟ್ ಬೇಸಸ್ ನೌಕರಿ ಮಾಡೋ ಸಲುವಾಗಿ ಸಿಟಿಯಲ್ಲಿ ಬಂದು ಇಲ್ಲಿ ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ ಅದರಲ್ಲಿ ಎಷ್ಟು ನೆಮ್ಮದಿ ಸಿಗ್ತದ, ಮತ್ತು ತಮ್ಮ ತಂದೆ ತಾಯಿ ತಮ್ಮ ಮನೆ ತಮ್ಮ ಗೆಳೆಯರ ಬಳಗ ಊರಲ್ಲಿ ಯಾವುದೇ ಸಮಸ್ಯೆಯಲ್ಲಿ ಸ್ಪಂದನೆ ಕೊಟ್ಟರೆ ಆ ಊರು ಆರ್ಥಿಕ ಸುಧಾರಣೆ ಕೂಡ ಆಗ್ತದೆ ಮತ್ತು ಆ ಊರಿನ ಸಮೃದ್ಧಿ ಮತ್ತು ನೆಮ್ಮದಿಯ ಜೀವನ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಯುವಕರಿಗೆ ಬಹಳ ಒತ್ತು ಕೊಟ್ಟು ಎಲ್ಲ ಕಡೆ ನಾವು ಹೇಳ್ತಾ ಇದ್ದೀವಿ. ಮತ್ತು ಇದ್ರ ಬಗ್ಗೆ ನಾವು ಒಂದೊಂದು ಗ್ರಾಮ ಪಂಚಾಯತಿಯಿಂದ 200-300 ಹುಡುಗರನ್ನ ನಾವು ಜನವರಿ ತಿಂಗಳಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರಿಗೆ ಯಾವ ರೀತಿ ಊರಲ್ಲೇ ಇದ್ದು ಉದ್ಯೋಗ ಸೃಷ್ಟಿ ಮಾಡಬಹುದು, ಯಾಕೆ ವಾಪಸ್ ನೀವು ಹೋಗಿ ತೋಟಕ್ಕೆ ಕೆಲಸಕ್ಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಅರಿವು ಕೂಡ ಮೂಡಿಸ್ತಾ ಇದ್ದೀವಿ. ಸರ್, ಈಗ ಬಹಳ ಮುಖ್ಯವಾದಂತಹ ನಮ್ಮ ರೈತರಿಗೆ ಏನು ಅಂತಂದ್ರೆ ಅವರು ಬೆಳೆದಂತಹ ಬೆಳೆಗಳಿಗೆ ಯೋಗ್ಯವಾದಂತಹ ಒಂದು ಬೆಲೆ ತಾವು ಹೇಳದಂಗ, ಆಮೇಲೆ ಗುಣಮಟ್ಟದ ಏನು ಉತ್ಪನ್ನ ಇರ್ತದ ಅದಕ್ಕೆ ಒಳ್ಳೆ ಬೆಲೆ, ಗುಣಮಟ್ಟದ ಇಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಬೆಲೆ. ಈ ರೀತಿಯಾದಂತಹ ಒಂದು ವರ್ಗೀಕರಣ ಆಗಲೇಬೇಕಾಗಿರುವಂತದ್ದು. ಅದರ ಜೊತೆಗೆ ನಮ್ಮ ರೈತರಿಗೆ, ನಮ್ಮ ವಿಜ್ಞಾನಿಗಳಿರಬಹುದು ಅಥವಾ ನಮ್ಮ ಹಿರಿಯರಿರಬಹುದು ಹೇಳುವಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ರೈತರು ಕೂಡ ವ್ಯಾಪಾರಿಗಳಾಗಬೇಕು ಅನ್ನುವಂತಹ ಮಾತು ಹೇಳ್ತಾ ಇರ್ತಾರೆ. ಇಲ್ಲಿ ನಾವು ವಿಚಾರ ಮಾಡಬೇಕಾದಂತಹ ವಿಷಯ ಏನು ಅಂತಂದ್ರೆ, ರೈತರು ಪ್ರೊಡಕ್ಷನ್ ಮಾಡ್ತಾರೆ, ಉತ್ಪನ್ನ ತಯಾರು ಮಾಡ್ತಾರೆ, ಅದನ್ನು ಮಾರಾಟ ಮಾಡುವಂತಹ ಸಂದರ್ಭದೊಳಗೆ ಅವರಿಗೆ ಆ ಸ್ಕಿಲ್ಸ್ ಆಗಲಿ ಕೌಶಲ್ಯ ಆಗಲಿ ಅಥವಾ ಆ ಅಧ್ಯಯನ ಆಗಲಿ ಆ ಅನುಭವ ಆಗಲಿ ಇರುವುದಿಲ್ಲ. ಇಂಥ ಒಂದು ಸಂದರ್ಭದೊಳಗೆ ತಾವು ಹೇಳಿದ್ರೆ ಯುವಕರಿಗೆ ಉದ್ಯೋಗ ಕೊಡುವಂತಹ ಒಂದು ಕೆಲಸ ಮಾಡುವಂತಹ ಒಂದು ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡಬೇಕಾಗಿದೆ ಅಂತ ಹೇಳಿ. ಈಗ ಹಳ್ಳಿಗಳಲ್ಲಿ ನಮಗೆ ಒಳ್ಳೆ ವಿದ್ಯಾವಂತ ಯುವಕರು ಸಿಗ್ತಾರೆ, ಅವ್ರನ್ನ ನಾವು ಒಂದು ಸಂಘಟಿಸಿ ರೈತರ ಉತ್ಪನ್ನವನ್ನ ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ರೂಪಿಸಿದ್ರೆ ಅವರಿಗೂ ಕೂಡ ಉದ್ಯೋಗ ಆಗ್ತದೆ. ಅದ್ರ ಜೊತೆಗೆ ಈ ದಲ್ಲಾಳಿಗಳೇನಿದ್ದಾರೆ, ರೈತರ ನಡುವ ಏನ್ ದಲ್ಲಾಳಿಗಳು ಬಂದು ಅವರು ಲಾಭ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಏನಿದೆ ಅದನ್ನ ನಾವು ತಪ್ಪಿಸಬಹುದು ಅಂತ ಅನಿಸ್ತದೆ. ಯಾವ ರೀತಿ ಇದ್ರ ಬಗ್ಗೆ ತಾವು ಯೋಚನೆ ಮಾಡ್ತೇವೆ? ಈಗ ನಾವು ಎಲ್ಲಾ ಗ್ರಾಮದಲ್ಲಿ FPO ನಾವು ಸ್ಥಾಪನೆ ಮಾಡಿದ್ವಿ. ರೈತರು 10-10 ಜನರದೇನು ಗುಂಪು ಮಾಡಿದೀವಿ. ಅವರು ಬೆಳೆದಂತ ಬೆಳೆ ಯಾವುದು ಕ್ವಾಲಿಟಿ ಇದೆ ಮತ್ತು ಫರ್ಟಿಲೈಸರ್ ಕಡಿಮೆ ಹಾಕಿರುವಂತ ಬೆಳೆಗಳನ್ನ ನಾವು ಮೊದಲು ಮಾರ್ಕೆಟ್ ಅನ್ನ ನಮ್ಮ ತಾಲೂಕಿನಲ್ಲೇ, ಈ ಊರಲ್ಲಿ ಒಬ್ಬರೆ ತೊಗರೆ ಬೆಳೆದಿದ್ರೆ, ಇನ್ನೊಂದು ಊರಲ್ಲಿ ಅಕ್ಕಿ ಬೆಳೆದಿದ್ರೆ, ಇನ್ನೊಂದು ಊರಲ್ಲಿ ಕುಸುಬಿ ಬೆಳೆದಿದ್ರೆ, ಅದನ್ನ ನಮ್ಮ FPOಗೆ ಒಬ್ಬರಿಗೆ ಒಬ್ಬರಿಗೆ ಸಪ್ಲೈ ಕೊಟ್ಟುಬಿಟ್ಟು ಮೊದಲು ನಾವು ನಮ್ಮ ಮನೆಯಲ್ಲೇ ಒಳ್ಳೆಯ ಪದಾರ್ಥಗಳನ್ನ ನಾವು ಊಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಫಸ್ಟ್ ನಾವು ಇದನ್ನ ಪ್ರಾರಂಭ ಮಾಡ್ತಾ ಇದೀವಿ. ಇದು ಆದ್ಮೇಲೆ ಜಾಸ್ತಿ ಏನು ಉಳಿತದೋ ಅದನ್ನ ನಾವು FPOದಿಂದ ಮಾರ್ಕೆಟಿಂಗ್ ಪ್ಲಾನ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇದು ನಾವು ಈಗ ಸ್ಟೆಪ್ ತಗೊಂಡಿದ್ದೀವಿ. ಅಂದ್ರೆ ಏನು ವಿಚಾರ ಅಂತಂದ್ರೆ, ರೈತರು ಏನು ಕೃಷಿ ಮಾಡುವಂತಹ ಅನುಭವ ಅದ ಅವರಿಗೆ, ಆದ್ರೆ ಮಾರುಕಟ್ಟೆ ಅನುಭವ ಅವರಿಗಿಲ್ಲ. ಇದರಾಗ ದಲ್ಲಾಳಿಗಳು ಬಂದು ಅವರ ಲಾಭವನ್ನೆಲ್ಲ ತಗೊಳ್ತಾ ಇದ್ದಾರೆ. ಅದೇ ಕೆಲಸವನ್ನ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಮಾರ್ಕೆಟಿಂಗ್ ನೆಟ್ವರ್ಕ್ ಮಾಡಿಕೊಂಡ್ರೆ ನಮ್ಮ ಯುವಕರಿಗೂ ಸಹಿತ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಅನ್ನುವಂತಹ ಒಂದು ಮಾತು. ಇದರಲ್ಲಿ ಅದೇ ಪ್ಲಾನ್ ಅದ್ರ ನಮ್ದು FPO ಇದ್ದಾಗ ನಾವು ಮಾರ್ಕೆಟ್ ಸಿಟಿಯಲ್ಲಿ ಮಾರೋಕ್ಕಿಂತ ಮೊದಲು ನಾವು ಹಳ್ಳಿ ಹಳ್ಳಿಯೇ ಮಾರ್ಕೆಟ್ ಅನ್ನ ಮಾಡೋಣ. ಈಗ ನಮ್ಮೂರಲ್ಲಿ ಅತಿ ಕಡಿಮೆ ಫರ್ಟಿಲೈಸರ್ ಹಾಕಿದಂತ ಬೆಳೆಯನ್ನ ಬೇರೆ ಊರಿನ ನಮ್ಮ ರೈತ ಬಾಂಧವರು ಮೊದಲು ಊಟ ಮಾಡಲಿ, ಇದನ್ನ ನಾವು ನೆಟ್ವರ್ಕ್ ಸಿಸ್ಟಮ್ ಅನ್ನ ಮಾಡಿದೀವಿ ಈಗ ಎಲ್ಲ ಹಳ್ಳಿಯಲ್ಲಿ. ಸೊ ಯಾವ ರೈತರು ಏನೇನ್ ಬೆಳೀತಾ ಇದಾರೆ ಅದನ್ನ ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿ ಅದನ್ನ ಸುತ್ತಿನ ಎಲ್ಲಾ ಹಳ್ಳಿಯಲ್ಲಿ ನಮ್ಮ ಸಂಘ FPO ಇದೆ ಅಲ್ಲ ಅದಕ್ಕೆ ನಾವು ಸಪ್ಲೈ ಕೊಡುವಂತ ಒಂದು ಪ್ಲಾನ್ ಅನ್ನ ಮಾಡಿದ್ವಿ. ಸೊ ಇದು ಆದ್ಮೇಲೆ ನಮ್ಮಲ್ಲಿ ಜಾಸ್ತಿ ಏನು ಉಳಿತದ ಅದನ್ನ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕೂಡ ನಾವು ಪ್ಲಾನ್ ಅನ್ನ ಮಾಡಿದ್ವಿ. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ರೈತರು ಒಗ್ಗೂಡುದಿಲ್ಲ ಅನ್ನುವಂತ ಮಾತು ಬರ್ತದೆ, ಅವರ ಸಂಘಟನೆ ಬಹಳಷ್ಟು ದುರ್ಬಲ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅವರಿಗೆ ಒಂದ್ ವೇಳೆ ಸಂಘಟಿತರಾದ್ರೆ ಅವ್ರ ಹತ್ರ ದುಡ್ಡಿನ ಕೊರತೆ ಕೂಡ ಕಾಣುವಂತದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅವರು ಮಾರಾಟ ಮಾಡ್ತಾರೆ ಜಲ್ದಿ ಅಂತಂದ್ರೆ ಅವ್ರ ಕಡೆ ದುಡ್ಡು ಇರುವುದಿಲ್ಲ, ಕ್ರೆಡಿಟ್ ಫೆಸಿಲಿಟಿ ಇರುವುದಿಲ್ಲ ಅನ್ನುವಂಥದ್ದು. ಇದಕ್ಕೆ ಈ ತಮ್ಮ ಸಹಕಾರ ಸಂಘಗಳ ಮೂಲಕ ಆಗಿರ್ಬೋದು ಅಥವಾ ಕಿಸಾನ್ ಕ್ಲಿನಿಕ್ ಆಗಿರ್ಬೋದು, ಈ ಮೂಲಕ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ತಾವು ಕಂಡುಕೊಂಡಿದ್ದೀರಿ? ಈಗ ಅತಿ ಕಡಿಮೆ ರೇಟ್ ಇದ್ದಾಗ ವೇರ್ಹೌಸ್ಗೆ ರೈತರು ಹಚ್ಚಿದ್ರೆ ಅದನ್ನ ಬ್ಯಾಂಕ್ ಅಲ್ಲಿ ಅವರಿಗೆ ಅತಿ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ದುಡ್ಡು ಸಿಗ್ತದೆ, ರೇಟ್ ಜಾಸ್ತಿ ಆದಾಗ ಮಾರ್ಕೆಟ್ ಮಾಡಬಹುದು. ಇದು ಒಂದ್ರಿ. ಎರಡನೇದು ನಾವು ನಮ್ಮ ಸಂಸ್ಥೆ ಅಡಿಯಲ್ಲಿ ನಾವು ಒಂದು ಈ ಟೊಮೊಟೊ ಆಗಿರ್ಬೋದು ಪಾಲಕ್ ಆಗಿರ್ಬೋದು ರೇಟ್ ಅತಿ ಕಡಿಮೆ ಇದ್ದಾಗ ರೈತರಿಗೆ ಬಹಳ ಸಮಸ್ಯೆ ಆಗ್ಲಿರುತ್ತದೆ. ಅದಕ್ಕೆ ನಾವು ನಮ್ಮ ಉದ್ದೇಶ ಏನಂದ್ರೆ ಟೊಮೊಟೊ ಅತಿ ಕಡಿಮೆ ಇದ್ದಾಗ ಜಾಸ್ತಿ ಎಲ್ಲಿ ರೈತರು ಟೊಮಾಟೆ ಬೆಳೀತಾರೆ ಅಲ್ಲಿ ಒಂದು ಟೊಮೊಟೊ ಸಾಸ್ ಮಾಡಿ ಬ್ಯಾರೆಲ್ ಬ್ಯಾರೆಲ್ ಏನಪ್ಪಾ ಅಂದ್ರೆ ನಾವು ದೊಡ್ಡ ದೊಡ್ಡ ಕಂಪನಿಗೆ ಸಪ್ಲೈ ಕೊಡ್ಬೇಕು, ಯಾಕಂದ್ರೆ ನಮ್ಗೆ ಮಾರ್ಕೆಟಿಂಗ್ ಅನುಭವ ನಮಗಿಲ್ಲ ರೈತರಿಗೆ. ಅದಕ್ಕೆ ಇದನ್ನು ಕೂಡ ನಾವು ನಮ್ಮ ಕಿಸಾನ್ ಕ್ಲಿನಿಕ್ ಅಂಡ್ರಲ್ಲಿ ಪ್ಲಾನ್ ಅನ್ನು ನಾವು ಹಾಕೊಂಡಿದ್ವಿ. ಅಂದ್ರೆ ಮೌಲ್ಯವರ್ಧನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ. ಹೌದು, ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅವ್ರ ಮೌಲ್ಯವರ್ಧನೆ ಮಾಡಿ ನಾವು ಕಂಪನಿಗಳ ಜೊತೆಗೆ ಒಂದು ಕೊಲಾಬರೇಷನ್ ಮಾಡಿಕೊಂಡು ಸಹಕಾರ ಮಾಡಿಕೊಂಡು, ಬಹಳ ಒಳ್ಳೆಯ ವಿಚಾರ ಸರ್ ಇದು. ಯಾಕಪ್ಪ ಅಂತಂದ್ರೆ ರೈತರಿಗೆ ನೇರವಾಗಿ ಮಾರಾಟ ಮಾಡೋದಕ್ಕಿಂತ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಒಂದು ಲಾಭ ಕೂಡ ಅವರಿಗೆ ಬರುತ್ತದೆ ಅನ್ನುವಂತಹ ಒಂದು ವಿಚಾರ. ಅದ್ರ ಜೊತೆಗೆ ಸರ್ ಈಗ ನೋಡಿ ನಂದಿನಿ ಅನ್ನುವಂತಹ ಒಂದು ಬ್ರ್ಯಾಂಡ್ ಏನಿದೆ, KMF ಬ್ರ್ಯಾಂಡು, ಸಾಕಷ್ಟು ಉತ್ಪನ್ನಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ನಂದಿನಿ ಮೊದಲು ಹಾಲಷ್ಟೇ ಮಾಡ್ತಾ ಇದ್ದಂತಹ ಸಂದರ್ಭದೊಳಗೆ ಈಗ ನೂರಾರು ಉತ್ಪನ್ನಗಳು ಬರ್ತಾ ಇದ್ದಾವೆ. ಹಿಂಗಾಗಿ ನಂದಿನಿ ಅನ್ನುವಂತಹ ಒಂದು ಬ್ರ್ಯಾಂಡ್ ಏನಿದೆ ಜನರ ಮನಸ್ಸಿನೊಳಗೆ ಕೂತ್ಬಿಟ್ಟ. ಅದೇ ರೀತಿಯಾಗಿ ನಮ್ಮ ರೈತರು ಬೆಳೆಯುವಂತಹ ಏನು ಉತ್ಪನ್ನ ಇದೆ ಅದು ತೊಗರಿನೇ ಇರಬಹುದು ಅಂತ ತಿಳ್ಕೊಳ್ಳೋಣ. ನಮ್ಮ ಇಡೀ ನಾಡಿನೊಳಗ ತೊಗರಿಗೆ ವಿಶೇಷವಾದಂತಹ ಒಂದು ಮೌಲ್ಯ ಅದ. ವಿಶೇಷವಾಗಿ ಕಲಬುರಗಿ ತೊಗರಿಗೆ ಅಂತಹ ಬ್ರ್ಯಾಂಡ್ಗಳನ್ನ ಮಾಡಿ, ತೊಗರಿ ಅಂದೇ ಒಂದೇ ಅಲ್ಲ, ಬೇರೆ ಬೇರೆ ಬೆಳೆಗಳ ಒಂದು ಬ್ರ್ಯಾಂಡ್ ಮಾಡಿ, ಮೌಲ್ಯವರ್ಧನೆ ಮಾಡಿ, ಅದನ್ನ ರೈತರ ಈ ಕಿಸಾನ್ ಕ್ಲಿನಿಕ್ ಮೂಲಕ ಆಗಿರಬಹುದು ಅಥವಾ ರೈತ ಸಂಘಟನೆಗಳ ಮೂಲಕ ಆಗಿರಬಹುದು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡುವಂತಹ ವ್ಯವಸ್ಥೆ ಏನಾದರೂ ಮಾಡ್ತಾ ಇದ್ದೀರಾ? ಈಗ ನಾವು ಒಂದೊಂದು ಸಾವಿರ ರೈತರನ್ನ ಒಂದೊಂದು ತೊಗರಿ ಒಳ್ಳೆಯ ಕ್ವಾಲಿಟಿ ತೊಗರಿಯನ್ನ ಎರಡೆರಡು ಎಕರೆಯನ್ನ ನೀವು ಬೆಳಿಬೇಕು. ಅದಕ್ಕೂ ಮೊದಲು ಪ್ರಾರಂಭದಿಂದ ಪೂರ್ತಿ ಕಂಪ್ಲೀಟ್ ತೊಗರಿ ರಾಶಿ ಆಗುವವರೆಗೂ ಅದನ್ನ ನಾವು ಸಲಹೆ ಕೊಡ್ತೀವಿ. ಈ ತರ ನಾವು 10,000 ರೈತರನ್ನ ಈಗ ನಾವು ನಮ್ಮ ಕಿಸಾನ್ ಕ್ಲಿನಿಕ್ ಅಲ್ಲಿ ನಮ್ಮ ರಿಜಿಸ್ಟರ್ ಇದ್ದಾರೆ. ನಮ್ಮ ಕಡೆ ರೈತರೆಲ್ಲರೂ ಒಂದೇ ಬೆಳೆ ಬೆಳಿತೀವಿ, ತೊಗರಿಯರೇ ಬೆಳಿತೀವಿ, ಇಲ್ಲಾಂದ್ರೆ ಸೋಯಾಬೀನ್ ಬೆಳಿತೀವಿ. ಬೆಳೆದಾಗ ಅತಿ ಬೆಲೆ ಹೊಡೆತಕ್ಕೆ ರೈತರಿಗೆ ಸಮಸ್ಯೆ ಆಗಲಿರುತ್ತೆ. ಸೊ ಅದಕ್ಕೆ ನಾವು ಏನ್ ಪ್ಲಾನ್ ಮಾಡಿವಿ ಅಂದ್ರೆ ಒಂದೊಂದು ಸಾವಿರ ರೈತರ ಒಂದೊಂದು ಗುಂಪನ್ನ ಒಂದೊಂದು ಪ್ರಾಡಕ್ಟ್ ಅನ್ನ ಮಾಡಬೇಕು ಬೆಳೆ. ಸೊ ಅದನ್ನ ನಾವು ಮಾರ್ಕೆಟಿಂಗ್ ಮಾಡುವ ಒಂದು ಉದ್ದೇಶ ನಾವು ಪ್ಲಾನ್ ಅನ್ನ ಮಾಡಿಕೊಂಡಿದೀವಿ. ಉದಾಹರಣೆಗೆ ಬಾಳೆ ಅದ, ಯಾರ ಹತ್ರ ನೀರದ ಅವರಿಗೆ ಬಾಳೆ ಹಚ್ಚಕ್ ಕೊಟ್ರೆ 365 ದಿವಸ ನಿರಂತರವಾಗಿ ಒಬ್ಬೊಬ್ಬ ರೈತ 2 ಎಕರೆಯನ್ನ ಹಚ್ಚದಂದ್ರ ಅವನು ಇವತ್ತು ಒಂದ್ ಡೇಗೆ ಒಬ್ಬಂದು, ಎರಡನೇ ದಿವಸಕ್ಕೆ ಒಬ್ಬಂದು, ಮೂರನೇ ದಿವಸಕ್ಕೆ ಒಬ್ಬಂದು, ನಿರಂತರವಾಗಿ 365 ದಿವಸ ಅವನು ಬಾಳೆ ಏನಪ್ಪ ಅಂದ್ರೆ ನಾವು ಮಾರ್ಕೆಟಿಂಗ್ ಅನ್ನ ನಾವು ಮಾಡಿದಾಗ ಒಂದು ದಿವಸ ರೈತನಿಗೆ 800 ರೂಪಾಯಿ ರೇಟ್ ಸಿಗ್ತದೆ, ಒಂದ್ ದಿವಸ ಒಬ್ಬನಿಗೆ 1,000 ರೂಪಾಯಿ ಸಿಗ್ತದೆ, ಒಬ್ಬರಿಗೆ 1,200 ರೂಪಾಯಿ ಸಿಗ್ತದೆ. ಅದು 365 ಡೇಸ್ ಟೋಟಲಿ ನಾವು ಎವರೇಜ್ ಆಗಿ ಎಲ್ಲಾ ರೈತ ಬಾಂಧವರು 800 ರೂಪಾಯಿನೇ ದುಡ್ಡು ತಗೊಳ್ಳೋದು. ಉದಾಹರಣೆಗೆ ಉಳಿದಂತ ದುಡ್ಡನ್ನ ಅದು ಮತ್ತೆ 365 ಡೇಸ್ ಆದ್ಮೇಲೆ ಅದನ್ನ ಡಿವೈಡ್ ಮಾಡಿ ರೈತ ಬಾಂಧವರಿಗೆ ಕೊಡಬಹುದು. ಅವಾಗ ಎಲ್ಲರಿಗೂ ಈಕ್ವಲ್ ರೇಟ್ ರೈತ ಬಾಂಧವರಿಗೆ ಸಿಕ್ಕಂಗಾಗ್ತದೆ. ಈ ರೀತಿ ನಾವು ಒಂದೊಂದು ಪ್ಲಾನ್ ಮಾಡಿದ್ವಿ. ಅಂದ್ರೆ ನಮ್ಮ ರೈತರಿಗೆ ಕ್ರೆಡಿಟ್ ಫೆಸಿಲಿಟಿ ಕೊಡುವಂತಹ ಒಂದು ವ್ಯವಸ್ಥೆ ತಾವು ಈ ಮೂಲಕ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ವಿಚಾರ ಬಹಳ ಸಂತೋಷ ಸರ್. ಕಿಸಾನ್ ಕ್ಲಿನಿಕ್ ಇನ್ನು ಯಾವ ರೀತಿ ಇದನ್ನ ವಿಕಾಸ ಮಾಡಬೇಕು ಅನ್ನುವಂತಹ ವಿಚಾರ ಸರ್ ತಮಗೆ? ಸರ್ ಈಗ ಮಣ್ಣು ಪರೀಕ್ಷೆ ಮಾಡ್ತಾ ಇದ್ದೀರಿ, ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಿ, ಆಮೇಲೆ ತಿಳುವಳಿಕೆ ಹೇಳ್ತಾ ಇದ್ದೀರಿ, ಸಂಘಟನೆ ಮಾಡ್ತಾ ಇದ್ದೀರಿ, ಈಗ ಕ್ಲಿನಿಕ್ನ ವ್ಯಾಪ್ತಿ ಇನ್ನೂ ಹೆಚ್ಚಿಗೆ ಆಗಬೇಕು ಅನ್ನುವಂತಹ? ಮೊದಲು ನಮ್ಮ ಮನೆ ಕ್ಲೀನ್ ಆಗಬೇಕು, ಅದಾದ್ಮೇಲೆ ನಮ್ಮ ಊರ್ ಕ್ಲೀನ್ ಆಗ್ಬೇಕು, ಅದಾದ್ಮೇಲೆ ನಮ್ಮ ತಾಲೂಕ ಕ್ಲೀನ್ ಆಗ್ಬೇಕು, ಅದಾದ್ಮೇಲೆ ನಮ್ಮ ಜಿಲ್ಲೆ ಕ್ಲೀನ್ ಆಗ್ಬೇಕು. ಯಾಕಂದ್ರೆ ಇದು ಬಹಳ ಕಷ್ಟದ ಕೆಲಸ ಅದರ. ಇಲ್ಲಿವರೆಗೂ ಎಷ್ಟೋ ಜನ ರೈತರ ಬಗ್ಗೆ ಬಹಳ ಡೀಪ್ ಆಗಿ ವಿಚಾರ ಮಾಡಿದ್ದಾರೆ, ಆದ್ರೆ ಇದು ನಾವು ಒಂದ್ ವೇಳೆ ಏನಾದರೂ ಇದರಲ್ಲಿ ಸಕ್ಸಸ್ ಆದ್ರೆ ಇದು ಒಂದು ಕ್ರಾಂತಿ ಮಾಡದಂಗೆ. ಅದಕ್ಕೆ ನಮ್ಮ ಯುವಕರು ಕೂಡ ಬಹಳ ಸಹಕಾರ ಕೊಡ್ತಾ ಇದಾರೆ ನಮ್ಮ ಜೊತೆ ಎಲ್ಲರೂ. ಈಗ ಉದಾಹರಣೆಗೆ ನಮ್ಮ ತಾಲೂಕಿನ ಹುಡುಗ ಚಂದ್ರಕಾಂತ್ ಪಾಟೀಲ್ ಅಂತ ಟಾಟಾ ಕಂಪನಿಯಲ್ಲಿ ಇದ್ದಂತ ಹುಡುಗ, ನಾವು ಮಾಡೋ ಕೆಲಸ ಈ ತರ ಇದೆ ಅಂದಾಗ ಅಲ್ಲಿ ರಿಸೈನ್ ಮಾಡಿ ವಾಪಸ್ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇಂಥ ಯುವಕರು ಬಹಳ ಜನ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದು ಒಂದು ಹೊಸ ಕಾನ್ಸೆಪ್ಟ್ ಇದೆ, ಏನಾದರೂ ನಾವು ರೈತ ಬಾಂಧವರಿಗೆ ಸಹಕಾರ ಮಾಡೋಣ. ಏನಾಗಿದೆ ಅಂದ್ರೆ ರೈತರು ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಭಾಷಣೆ ಮಾಡ್ತಾರ, ಆದ್ರೆ ರೈತನ ಬೆನ್ನೆಲುಬು ಎಲ್ಲದ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗಿ. ಮೊದಲು 95% ನಮ್ಮ ದೇಶ ಕೃಷಿ ದೇಶವಾಗಿತ್ತು, ಈಗ 44% ಬಂದಿದೆ. ನಮ್ಮ ಉದ್ದೇಶ ಬದಲು ನಮ್ಮ ತಾಲೂಕಿನಲ್ಲಿ 44 ಇದ್ದದನ್ನ 55% ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ವಿಚಾರ ನಾವು ಮಾಡ್ತಾ ಇದ್ದೀವಿ. 10% ಏನಾದರೂ ನಮ್ಮ ತಾಲೂಕದಲ್ಲಿ ಇನ್ಕ್ರೀಸ್ ಆದ್ರೆ ಜಿಲ್ಲೆಯಲ್ಲಿ ಕೂಡ ನಾವು 10% ಇನ್ಕ್ರೀಸ್ಗೆ ಪ್ರಯತ್ನ ಮಾಡ್ತೀವಿ. ನಾವು ಮಾಡುವ ಕಾರ್ಯನ ನೋಡಿ ಮತ್ತೆ ಬೇರೆ ಕಡೆ ಯುವಕರು ಯಾರಾದರೂ ತಯಾರಾದ್ರೆ, ಬಹಳ ಕಡೆ ತಯಾರಾಗ್ತಾರೆ ಆಗಲ್ಲ ಅಂತಿಲ್ಲ, ಆದ್ರೆ ಇದೊಂದು ಕ್ರಾಂತಿ ಆಗ್ತದೆ ಅಂತ ನಮಗೊಂದು ವಿಚಾರ ಅದ. ಒಂದು ಊರಲ್ಲಿ ಬಹಳ ಆದ್ರೆ ಒಂದ್ 2-3 ಕಿರಾಣಿ ಅಂಗಡಿ ಇರ್ತವ, ಒಂದ್ 2-3 ಟ್ರ್ಯಾಕ್ಟರ್ ಇರ್ತವ. ಊರಲ್ಲಿ 90% ಕೃಷಿ ಅದ. ಒಬ್ಬ ಕಿರಾಣಿ 2-3 ಅಂಗಡಿ ಇದ್ದ, 4ನೇ ಅಂಗಡಿ ಹಾಕಳಿಗೆ ಅವನಿಗೆ ಎಷ್ಟು ಕೋಪ ಬರ್ತದೆ ಅಂದ್ರೆ ನನ್ನ ಬಿಸ್ನೆಸ್ ಗೆ ಹೊಡೆತ ಬೀಳ್ತಾ. ಆದ್ರೆ ರೈತ ಈ ತೋಟದಲ್ಲಿ ತೊಗರಿ ಬೆಳಿತಾನ, ಆ ತೋಟದಲ್ಲಿ ತೊಗರಿ ಬೆಳಿತಾನ, 3ನೇ ತೋಟದಲ್ಲಿ ತೊಗರಿ ಬೆಳಿತಾನ, ಆದ್ರೆ ಆ ರೈತ ಅವನ ಹೊಲದಾಗ ಬೆಳೆದ್ರೆ ನನಗೆ ರೇಟ್ ಸಿಗಲ್ಲ ಅನ್ನಂತ ಭಾವನೆ ರೈತನ ಬಲ್ಲಿ ಇರುವುದಿಲ್ಲ. ಯಾವುದೇ ಬಿಸ್ನೆಸ್ ತಗೊಳ್ರಿ, ಕಾಂಪಿಟೇಷನ್ಗೆ ಬೇರೆ ಬೇರೆಯವರು ಬಂದಾಗ ಎಲ್ಲರೂ ನಾವು ನಮ್ಮ ಮನಸ್ಸಲ್ಲಿ ಕೆಟ್ಟ ವಿಚಾರ ಬರ್ತದೆ, ಆದರೆ ರೈತನ ಬಲ್ಲಿ ಮಾತ್ರ ಆ ಕೆಟ್ಟ ವಿಚಾರ ಬರಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಸರ್, ಈಗ ನಮ್ಮ ರೈತರಿಗೆ ಬಹಳ ಮುಖ್ಯವಾದಂತಹ ಸಂಪನ್ಮೂಲ ಅಂತಂದ್ರೆ ಮಣ್ಣಿನ ಜೊತೆಗೆ ನೀರು. ನೀರು ನಮ್ಮ ರೈತರಿಗೆ ತಾವು ಹೇಳಿದ್ರೆ ಆಗಳೆ ನಮ್ಮ ಆಳಂದ ತಾಲೂಕಿನೊಳಗ ನೀರಿನ ಒಂದು ಕೊರತೆ ಇರುವಂತಹ ಒಂದು ಸಂದರ್ಭ ಅದ ಅಂತ ಹೇಳಿ. ಮಳೆಯ ಮೇಲೆ ಸಾಕಷ್ಟು ನಮ್ಮ ರೈತರು ಇವತ್ತ ನಿರ್ಭರಾಗಿದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ತಾವು ನೀರು ಸಂರಕ್ಷಣೆ ಬಗ್ಗೆ ಮತ್ತೆ ನೀರನ್ನ ಕಾಪಾಡಿಕೊಂಡು ಹೋಗುವಂತಹ ಒಂದು ನಿಟ್ಟಿನೊಳಗೆ, ನೀರು ಸಂಗ್ರಹ ಮಾಡುವಂತಹ ಒಂದು ನಿಟ್ಟಿನೊಳಗೆ ಸಾಕಷ್ಟು ಕೆಲಸ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮಲ್ಲಿ ನದಿಗಳಿರಬಹುದು, ಹೇಳಬೇಕು ಅಂತಂದ್ರೆ ಅಮರ್ಜಾ ಇದೆ, ಭೀಮಾ ಇದೆ, ಸಾಕಷ್ಟು ಕೆರೆಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಈ ನದಿಗಳಿಂದ ಕೆರೆ ತುಂಬುವಂತಹ ಒಂದು ವ್ಯವಸ್ಥೆ ಆಗುವಂತಹ ಒಂದು ನಿಟ್ಟಿನೊಳಗ ನಮ್ಮಲ್ಲಿ ಸಾಕಷ್ಟು ಕೆಲಸ ಆಗಬೇಕಾಗಿದೆ. ಈ ದಾರಿ ಒಳಗೆ ತಾವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಿ, ಮತ್ತೆ ನೀರಿನ ಸಂಗ್ರಹದ ಕಡೆ ನಮ್ಮ ರೈತರು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಅವರಿಗೂ ಕೂಡ ಸಪೋರ್ಟ್ ಬೇಕಾಗ್ತದೆ, ಬೆಂಬಲ ಬೇಕಾಗ್ತದೆ, ಆ ನಿಟ್ಟಿನೊಳಗೆ ಏನಾದರೂ ತಾವು ವಿಚಾರ ಮಾಡ್ತಾ ಇದ್ದೀರಾ? ಈಗ ನಮ್ಮ ತಾಲೂಕಿನಲ್ಲಿ ಅಮರ್ಜಾ ಡ್ಯಾಮ್ 1.5 TMC ಡ್ಯಾಮ್ ಇದೆ ನಮ್ಮ ತಾಲೂಕಿನಲ್ಲಿ. ಅದನ್ನ 2017ರಲ್ಲಿ ಬಿಆರ್ ಪಾಟೀಲ್ ಶಾಸಕರಿದ್ದಾಗ ಭೀಮಾಟ್ವ ಅಮರ್ಜಾ ಪೈಪ್ಲೈನ್ ಅನ್ನ ಪ್ರಾರಂಭ ಆಯಿತು. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮತ್ತೆ ಅವರೇ ಶಾಸಕರಾಗಿ ಈಗ ಅದು ನಿರಂತರವಾಗಿ ಕಾಮಗಾರಿ ಪ್ರಾರಂಭದಲ್ಲಿದೆ. ಅದು ಭೀಮಾಟ್ವ ಅಮರ್ಜಾ ನೀರು ಬಂದು ನಮ್ಮ ಆಳಂದ ಅಮರ್ಜಾ ಡ್ಯಾಮಿಗೆ ಬೀಳುತ್ತದೆ. ಅವಾಗ ನಾವು ಎಷ್ಟು TMC ನೀರು ಹಿಡಿತದೆ, ಎಷ್ಟು ನೀರು ಭೀಮಾದಲ್ಲಿ ಬರ್ತದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ವಿಚಾರ ಮಾಡಿದಾಗ 52 ದಿವಸದ ನೀರನ್ನ ನಾವು ಅಮರ್ಜಾ ಡ್ಯಾಮಿಗೆ ತುಂಬಿದ್ರೆ ಸಾಕಾಗ್ತದೆ ಅಂತ ಹೇಳಿದ್ರು. ಸೊ ಅಲ್ಲಿ ನದಿ ಇನ್ನು ಎಷ್ಟು ಹರಿತದೆ ಅಂದಾಗ 90 ದಿವಸ ಹರಿತದೆ ಅಂತ ಹೇಳಿದ್ರು. ಸೊ ಅವಾಗ ಮತ್ತೆ ನಾನು ಶಾಸಕರ ಜೊತೆ ಮಾತಾಡಿ, ಸೊ ಇದನ್ನ ನಾವು ಮತ್ತೆ 19 ಕೆರೆ ತುಂಬಬಹುದು ಅನ್ನೋದ್ರ ಬಗ್ಗೆ ವಿಚಾರ ಪ್ರಸ್ತಾಪನೆ ಅವರು ಎದುರಿಟ್ಟಾಗ ಈಗ ಅದು ಪ್ರಸ್ತಾವನೆ ಕೂಡ ಅಪ್ರೂವಲ್ ಆಗಿ ಈಗ 19 ಕೆರೆಗಳು ತುಂಬುವ ಕೆಲಸ ಕೂಡ ಈಗ ಪ್ರಾರಂಭ ಈಗ ಜನವರಿಯಲ್ಲಿ ಆರಂಭ ಆಗ್ತಾ ಇದೆ. ಸಂತೋಷ. ಇದಾದ್ಮೇಲೆ ನಾವು ನಮ್ಮೂರಲ್ಲೇ ನಮ್ಮ ತೋಟದಲ್ಲೇ ಕಿಸಾನ್ ಕ್ಲಿನಿಕ್ ಮತ್ತು ಈ ನಮ್ಮ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯವರ ಸಂಯೋಗದಲ್ಲಿ ನಮ್ಮ ತೋಟದಲ್ಲಿ ಏನು ಕೃಷಿ ಮೇಳ ಮಾಡ್ತಾ ಇದೀವಿ, ಅದರಲ್ಲಿ ಒಂದು ಫುಡ್ ಫಾರೆಸ್ಟ್, 1 ಎಕರೆ ಫುಡ್ ಫಾರೆಸ್ಟ್ ಅನ್ನ ಮಾಡಿದ್ವಿ. ಅಂದ್ರೆ ಹಣ್ಣಿನ ಗಿಡಗಳ ಅರಣ್ಯ, ಅದರಲ್ಲಿ ಟ್ರೆಂಚ್ ಹೊಡೆದು ಬಿಟ್ಟು 5 ಲಕ್ಷ ಲೀಟರ್ ಮಳೆ ನೀರನ್ನ ಇಂಗುವಂತ ಕೆಲಸ ಕೂಡ ಅದರಲ್ಲಿದೆ. ನಮಗೆ 1 ಎಕರೆಯಲ್ಲಿ ನಿರಂತರವಾಗಿ ಬೇರೆ ಬೇರೆ ಟೈಪ್ ಹಣ್ಣು ಕೂಡ ಬರುತ್ತೆ. ತಿಂಗಳಿಗೆ ನಮ್ಮ ರೈತ ಬಾಂಧವರಿಗೆ ಆದಾಯ ಇರ್ತದೆ. ತಿಂಗಳಿಗೆ 10,000 ರೂಪಾಯಿ ಆ ಹಣ್ಣಿನ ದುಡ್ಡು ರೈತ ಬಾಂಧವರಿಗೆ ಬರ್ತದೆ. ಸೊ ಅವ್ರ ಮನೆಯಲ್ಲಿದ್ದಂತ ಫ್ಯಾಮಿಲಿ ಕೂಡ ಎಲ್ಲಾ ರೀತಿಯ ವೆರೈಟಿ ಹಣ್ಣನ್ನ ತಿನ್ಬಹುದು. ತಮ್ಮ ಬೀಗರು ನೆಂಟರು ಗೆಳೆಯರ ಬಳಗಕ್ಕೂ ಕೊಟ್ಟು 10,000 ರೂಪಾಯಿ ಏನಪ್ಪ ಅವರಿಗೆ ಆದಾಯ ಬರ್ತದೆ ಅಂದ್ರೆ ತಿಂಗಳಿಗೆ 1,20,000 ರೂಪಾಯಿಯನ್ನ ಆ ಫ್ಯಾಮಿಲಿಗೆ ಬರ್ತದೆ 1 ಎಕರೆಯಲ್ಲಿ. ನಾವು ಕಬ್ಬಿಗೆ ಅಷ್ಟು ನೀರು ಕೊಟ್ಟರು ಕೂಡ ನಮಗೆ ಆದಾಯ ಅಷ್ಟು ಬರಲ್ಲ. ನಮ್ಮ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಎಷ್ಟು ಸಮಸ್ಯೆ ಆಗ್ತದೆ, 45-46 ಡಿಗ್ರಿ ಟೆಂಪರೇಚರ್ ಬಿಸಿಲು ಇರ್ತದೆ. ಇದನ್ನ ಕಡಿಮೆ ಮಾಡಬೇಕಂದ್ರೆ ಅರಣ್ಯ ಇಲಾಖೆಯವರು ಎಷ್ಟು ಪ್ರಯತ್ನ ಮಾಡಿ ಅರಣ್ಯ ಬೆಳೆಸಬೇಕು ಅಂತ ವಿಚಾರ ಮಾಡಿದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಬೆಳೀತಾ ಇಲ್ಲ. ರೈತ ಬಾಂಧವರು ನಾವು ಒಂದೊಂದು ಊರಲ್ಲಿ ನಾವು ಯಾವ ರೀತಿ 10-20 ರೈತರು ಇದಕ್ಕೆ ಮುಂದೆ ಬಂದ್ರೆ 20 ಎಕರೆ ಅರಣ್ಯ ಆಯ್ತು ಒಂದು ಊರಲ್ಲಿ. ಅಂದ್ರೆ ಈ ರೀತಿ ನಮ್ಮ ಜಿಲ್ಲೆ ವ್ಯಾಪ್ತಿ ಅರಣ್ಯ ಬೆಳೆದ್ರೆ ಅದರದು ರೈತ ಬಾಂಧವರಿಗೆ ಆದಾಯ ಬರ್ತದೆ, ಮತ್ತು 1 ಎಕರೆಯಲ್ಲಿ 26 ತರದ ಹಣ್ಣುಗಳು ಬರ್ತವೆ, ಮತ್ತು 151 ಗಿಡಗಳು ಆ 1 ಎಕರೆಯಲ್ಲಿ ಇರ್ತವೆ. 151 ಒಟ್ಟು 1 ಎಕರೆಗೆ ಖರ್ಚು 2,76,000 ರೂಪಾಯಿ ಬರ್ತದೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಇದ್ರದ್ದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಅವರು ಕೊಡಕ್ ಹೇಳಿದ್ದಾರೆ. ನರೇಗಾ ಯೋಜನೆಯಲ್ಲಿ ಇದನ್ನ ನಾವು ಗುಲ್ಬರ್ಗಾ ಜಿಲ್ಲೆಗೆ ಪ್ರಾರಂಭ ಮಾಡೋ ಸಲುವಾಗಿ ಅವರು ಹೇಳಿದ್ದಾರೆ. ಇದು ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯಿಂದ ಒಂದು ಫಾರೆಸ್ಟ್ ಮತ್ತೆ ಫುಡ್ ಫ್ರೂಟ್ಸ್, ಇನ್ನೊಂದು ಹಳ್ಳಿಯಲ್ಲಿ ನಮ್ಮ ಮಕ್ಕಳಿಗೆ ಪ್ರೋಟೀನ್ ಇಲ್ಲ ಪ್ರೋಟೀನ್ ಇಲ್ಲ ಅಂತ ಒಂದು ಪ್ರಜಾವಣೆಯಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿತ್ತು 1 ತಿಂಗಳಿಂದ. ಎಲ್ಲಾ ರೀತಿಯ ಹಣ್ಣು ನಮ್ಮ ಊರಲ್ಲಿ ಸಿಕ್ಕರೆ ಒಬ್ಬ ಯುವಕ ಅವ ಅಂಗಡಿ ಹಾಕಿ ಮಾರನೂಬಹುದು. ಬೆಳಿಗ್ಗೆ ಸಾಯಂಕಾಲ ತೆಗೆದ್ರು ಸಾಕು. ಯಾವ ರೀತಿ ನಮ್ಮ ಹಾಲಿನ ಡೈರಿಯಿಂದ ನಾವು ಸೆಕ್ರೆಟರಿಗಳು ಬೆಳಿಗ್ಗೆ 2 ತಾಸು ಸಾಯಂಕಾಲ 2 ತಾಸು ಹಾಲು ಕಲೆಕ್ಟ್ ಮಾಡ್ತಾರೋ ಅದೇ ರೀತಿ ಒಬ್ಬ ಯುವಕ ಬೆಳಿಗ್ಗೆ 1-2 ತಾಸು ಸಾಯಂಕಾಲ 2 ತಾಸು ಹಣ್ಣು ಮಾರಿದ್ರು ಕೂಡ ಊರಲ್ಲಿ ಎಲ್ಲಾ ರೀತಿಯ ಹಣ್ಣುಗಳು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಮಕ್ಕಳಿಗಾಗಿರ್ಬೋದು ನಮ್ಮ ಹಿರಿಯರಿಗಾಗಿರ್ಬೋದು ಎಲ್ಲಾ ರೀತಿಯ ಹಣ್ಣು ತಿಂದ್ರೆ ಅವರ ಹೆಲ್ತ್ಗೆ ಸಮಸ್ಯೆ ಆಗದೆ ಪ್ರೋಟೀನ್ ಎಲ್ಲಾ ರೀತಿ ಸಿಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಕಿಸಾನ್ ಕ್ಲಿನಿಕ್ ಅಂಡರ್ಲಿ ಇದನ್ನ ಅಳವಡಿಸ್ತಾ ಇದ್ದೀವಿ. ಬಹಳ ಒಳ್ಳೆ ವಿಚಾರದ ಸರ್, ಯಾಕಂತಂದ್ರೆ ಈ ನಿಸರ್ಗ ನಿರ್ಮಿತವಾದಂತಹ ಒಂದು ಆಹಾರ ಏನದ ಹಣ್ಣುಗಳ ರೂಪದೊಳಗೆ ನಮ್ಮ ಮಕ್ಕಳಿಗೆ ನಮ್ಮ ಎಲ್ಲಾ ಜನರಿಗೆ ಸಿಗಾಕತ್ತು ಅಂತಂದ್ರೆ ಒಂದು ಆರೋಗ್ಯದೊಳಗೆ ತಾವು ಹೇಳದಂಗೆ ಅದ್ಭುತವಾದಂತಹ ಒಂದು ಬದಲಾವಣೆ ಆಗೇ ಆಗ್ತದೆ ಮುಂದಿನ ದಿನಗಳಲ್ಲಿ. ನಮ್ಮ ರೈತರು ಈ ನಿಟ್ಟಿನೊಳಗೆ ಅವರು ಕೂಡ ಸಹಕಾರ ಮಾಡಬೇಕು. ಇವತ್ತಿನ ದಿವಸ ಎಷ್ಟು ನಾವು ಹೆಚ್ಚಿಗೆ ಗಿಡ ಮರಗಳನ್ನು ಬೆಳಿತೀವಿ, ಹಣ್ಣಿನ ಮರಗಳನ್ನು ಬೇರೆ ಬೆಳಿ ಅಂತ ತಾವು ಹೇಳ್ತಾ ಇದ್ದೀರಿ. ಆ ಹಣ್ಣಿನ ಮರಗಳನ್ನು ಬೆಳೆದ್ರೆ ಎರಡೂ ಕಡೆ ಆಗ್ತದೆ, ಆದಾಯನೂ ಆಗ್ತದೆ, ಅದ್ರ ಜೊತೆಗೆ ಆರೋಗ್ಯ ಆಗ್ತದೆ. ಆಮೇಲೆ ಪರಿಸರ ಮಾಲಿನ್ಯ ಏನದ ಅದನ್ನು ಬಹಳಷ್ಟು ಹತೋಟಿ ಒಳಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಮುಖ್ಯವಾಗಿ ಏನು ನೆಲದೊಳಗೆ ನೀರಿಂಗುವಂತಹ ಒಂದು ಕೆಲಸ ಏನಾಗ್ತದೆ ಅದು ಬಹಳ ಅದ್ಭುತವಾದಂತಹ ಒಂದು ರೀತಿಯೊಳಗೆ ಆಗ್ತದೆ ಅನ್ನುವಂಥದ್ದು. ಸರ್, ಒಂದು ನಾನು ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಅನಿಸ್ತದೆ ನನಗೆ. ನಮ್ಮ ಭಾಗದೊಳಗೆ ನೀರಿನ ಸಂಗ್ರಹ ಇನ್ನೂ ಹೆಚ್ಚಾಗೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಮಳೆಗಾಲದೊಳಗೆ ಅಲ್ಲಲ್ಲಿ ಹಳ್ಳಗಳು ಹರಿಯುತ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ರೈತರ ಹೊಲದೊಳಗೆ ಹಳ್ಳಗಳು ಹರಿತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಏನಾಗ್ತದೆ ಅಂತಂದ್ರೆ ಆ ಹಳ್ಳಗಳ ತುಂಬಿ ಹರಿಯುವಂತಹ ಸಂದರ್ಭದೊಳಗೆ ನಮ್ಮ ರೈತರು ಆ ಹಳ್ಳಗಳನ್ನ ನಿಲ್ಲಿಸಿ ಅಂದ್ರೆ ಚೆಕ್ ಡ್ಯಾಮ್ಗಳನ್ನ ಕಟ್ಟಿಕೊಂಡು ತಮ್ಮಷ್ಟಕ್ಕೆ ತಾವೆ ಆ ಕಡೆನೂ ರೈತರು ಇರ್ತಾರೆ, ಈ ಕಡೆನೂ ರೈತರು ಇರ್ತಾರೆ. ಸಾಮೂಹಿಕವಾದಂತಹ ಒಂದು ಪ್ರಯತ್ನದಿಂದ ಆ ಹಳ್ಳದ ನೀರನ್ನ ನಿಲ್ಲಿಸುವಂತಹ ಒಂದು ಪ್ರಯತ್ನ, ಅದ್ರ ಜೊತೆಗೆ ಯಾವಾಗ ಮಳೆ ಇರುವುದಿಲ್ಲ ಅಥವಾ ಬೇಸಿಗೆ ಸಮಯದೊಳಗೆ ಹಳ್ಳವನ್ನ ಅದರ ಕಸ ಕಡ್ಡಿ ತೆಗೆದು ಸ್ವಚ್ಛ ಮಾಡಿ ಇಟ್ಟುಕೊಂಡು ಮುಂದಿನ ಮಳೆಗಾಲಕ್ಕೆ ನಾವು ತಯಾರಿ ಮಾಡಿಕೊಂಡು ಇದರೊಳಗೆ ನೀರು ಬರ್ತದಲ್ಲ ನಮಗೆ ಆ ನೀರನ್ನು ನಾವು ಉಪಯೋಗ ಮಾಡಿಕೊಳ್ಳೋಣ, ನಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವ, ನಮ್ಮ ಬಾವಿ ರೀಚಾರ್ಜ್ ಆಗ್ತದೆ, ನಮಗೆ ಕೃಷಿಗೆ ನೀರು ಸಿಗ್ತದೆ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ರೈತರು ಒಂದು ವೇಳೆ ತಯಾರಾದ್ರೆ ಈ ನಿಟ್ಟಿನೊಳಗೆ ಅವರಿಗೆ ಶಿಕ್ಷಣ ಕೂಡ ತಮ್ಮಂಥವರಿಂದ ಸಿಕ್ತು ಅಂತಂದ್ರೆ ಒಂದು ಒಳ್ಳೆಯ ಸಂಪನ್ಮೂಲ ನಮಗೆ ಸಿಗ್ತದೆ ಅನ್ನುವಂಥ ಮಾತು. ಈಗ ನಮ್ಮ ತಾಲೂಕಿನಲ್ಲಿ ಸಿರ್ಪುರ್ ಮಾದರಿ ಅಂತ ಒಂದು 20 ಕೋಟಿಯ ಕೆಲಸವನ್ನು ಮೊದಲು ಪಿ ಆರ್ ಪಾಟೀಲ್ ಶಾಸಕರು ಮಾಡಿದರು. ಸೊ ಅದು ಹಳ್ಳಕ್ಕಿದ್ರೆ ಒಂದೊಂದು ಚೆಕ್ ಡ್ಯಾಮ್ ಅನ್ನು ಕಟ್ಟಿ ನೀರು ಇಂಗಿಸುವಂತ ಕೆಲಸ ಮಾಡಿದರು. ಸೊ ಅವಾಗ ನಮ್ಮ ತಾಲೂಕಿನಲ್ಲಿ 2014ರಲ್ಲಿ 14 ಹಳ್ಳಿಯಲ್ಲಿ ನೀರಿನ ಅಭಾವ ಬಂದು ಬೇಸಿಗೆಯಲ್ಲಿ ಟ್ಯಾಂಕರ್ ಮುಖಾಂತರ ನೀರನ್ನ ತರ್ತಾ ಇದ್ವಿ. ನಮ್ಮ ಸ್ವಂತ ಗ್ರಾಮದಲ್ಲೇ 9 ಕಿಲೋಮೀಟರ್ ಮೇಲೆ ಅಲ್ಲಿಂದ ಟ್ಯಾಂಕರ್ ಇಂದ ನೀರು ತರ್ತಾ ಇದ್ವಿ. ಈಗ ಆ ಸಿರ್ಪುರ್ ಮಾದರಿ ಆದ್ಮೇಲೆ ಕುಡಿಯುವ ನೀರಿನ ಬಹಳ ಕಡೆ ಹಳ್ಳಿಯಿಂದ ಸಮಸ್ಯೆ ಬಗೆಹರಿದ. ಅವಾಗ ಪೈಲಟ್ ಪ್ರಾಜೆಕ್ಟ್ ಆಗಿತ್ತು. ಈಗ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕದಲ್ಲಿ ಮಾಡಿದ್ರೆ ನೀರಿನ ಸಮಸ್ಯೆ ಬಗೆಹರಿತದೆ ಮತ್ತು ಭೂಮಿ ಅಲ್ಲಿ ನೀರು ಇಂಗುತ್ತದೆ. ಅವಾಗ ರೈತರಿಗೆ ನಮ್ಮ ತಾಲೂಕಿನಲ್ಲಿ ಅದು ಸ್ಪೆಷಲಿ ಕಾಯಿಪಲ್ಲೆ ಬಹಳ ಬೆಳೀತಾರೆ. ಹೈದರಾಬಾದ್ ಪುಣೆ ಎಲ್ಲ ಕಡೆನೂ ನಮ್ಮ ತಾಲೂಕಿನಿಂದ ಕಾಯಿಪಲ್ಲೆ ಹೋಗ್ತದೆ. ಅದಕ್ಕೆ ನಮ್ಗೆ ಸ್ವಲ್ಪ ನೀರು ಸಿಕ್ಕರೂ ಸಾಕು, ನಾವು ಕಾಯಿಪಲ್ಲೆ ಬೆಳಿಬಹುದು. ಬೇರೆ ಬೇರೆ ಫ್ರೂಟ್ಸ್ ಕೂಡ ನನ್ನ ಅಂದಾಜ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಮ್ಮ ಆಳಂದ ತಾಲೂಕದಲ್ಲೇ ನಾವು ಬೆಳಿತೀವಿ ಎಲ್ಲಾ ರೀತಿಯ ಫ್ರೂಟ್ಸ್ ಕೂಡ. ನಮಗೆ ನೀರು ಇನ್ನೂ ಸಿಕ್ಕರೆ ಇನ್ನೂ ಬಹಳ ಒಳ್ಳೆ ರೀತಿಯಿಂದ ಆರ್ಥಿಕ ರೈತರಿಗೆ ಸುಧಾರಣೆ ಆಗ್ತದೆ. ಅದಕ್ಕೆ ಈ ಸಿಎಂ ಅವರಿಗೆ ನಿರಂತರವಾಗಿ ಶಾಸಕರು ಬೆನ್ನತ್ತಿದ್ದಾರೆ, ನಮ್ಮ ತಾಲೂಕಕ್ಕೆ ದುಡ್ಡು ಕೊಡಬೇಕು ನೀವು, ನಮ್ಮ ಹತ್ರ ಸಿರ್ಪುರ್ ಮಾದರಿ ಆಗ್ಲೇಬೇಕಾಗಿದೆ ಅನ್ನೋದು ಅರಿವು ಮೂಡಿಸ್ತಾ ಇದಾರೆ ಅವರಿಗೂ. ಇದು ಬಂದ್ರೆ ನಮ್ಮ ತಾಲೂಕಿಗೆ ಬಹಳ ಒಳ್ಳೇದಾಗ್ತದೆ ಅಂತ ನಮ್ಮ ಅನಿಸಿಕೆ. ಸರ್, ಈಗ ಕೊನೆ ವಿಚಾರ ಏನಪ್ಪ ಅಂತಂದ್ರೆ ಬರುವ 23ನೇ ತಾರೀಕು ಮತ್ತೆ 24ನೇ ತಾರೀಕು ರಾಷ್ಟ್ರೀಯ ರೈತ ದಿನಾಚರಣೆ ಸಂದರ್ಭದೊಳಗೆ ತಮ್ಮ ಸರ್ಸಂಬಾ ಗ್ರಾಮದೊಳಗೆ ತಾವು ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೆ. ಆ ಕೃಷಿ ಮೇಳದ ಬಗ್ಗೆ ಒಂದೆರಡು ಮಾತು ಹೇಳಬಹುದು? ನಾವು ಮೊದಲು ಒಕ್ಕೂಟದ ಅಧ್ಯಕ್ಷ ಆದಾಗ ಗುಲ್ಬರ್ಗ ಬೀದರ್ ಯಾದಗಿರಿ, ನಾನು ಬೀದರ್ ಮತ್ತು ಗುಲ್ಬರ್ಗಾ ರೈತ ಬಾಂಧವರನ್ನ 5 ಬಸ್ಸಲ್ಲಿ ಬಾರಾಮತಿ ಕರ್ಕೊಂಡು ಹೋಗಿದ್ದೆ. ಕೃಷಿ ಮೇಳ ನೋಡ್ಲಿಕ್ಕೆ ಕರ್ಕೊಂಡು ಹೋದಾಗ ರೈತರೆಲ್ಲ ಬಹಳ ಖುಷಿ ಪಟ್ಟರು. ಅಲ್ಲಿ ಎಲ್ಲ ಡೆಮೋ ಪ್ಲಾಟ್ ಇರ್ತದೆ ನೋಡಕ್ಕೆ. ಈಗ ಎಲ್ಲಾ ಕಡೆ ಕೃಷಿ ಮೇಳದಲ್ಲಿ ಬರೇ ಫರ್ಟಿಲೈಸರ್ ಅಂಗಡಿ ಮತ್ತೆ ಟ್ರ್ಯಾಕ್ಟರ್ ಈ ರೀತಿ ರೈತರಿಗೆ ಏನ್ ಬೇಕೋ ಅದನ್ನ ಅಂಗಡಿಗಳು ಹಾಕ್ತಾರೆ, ಹೊರತಾಗಿ ಡೆಮೋ ಪ್ಲಾಟ್ ಎಲ್ಲಿ ನಮ್ಗೆ ನೋಡಕ್ ಸಿಗಲ್ಲ. ಕೃಷಿ ಮೇಳ ರಾಯಚೂರು ಯೂನಿವರ್ಸಿಟಿ ಆಗಿರ್ಬೋದು, ಧಾರವಾಡದಲ್ಲಿ ಮಾಡ್ತಾರೆ, ಬೆಂಗಳೂರಲ್ಲಿ ಮಾಡ್ತಾರೆ, ಆದ್ರೆ ನಮ್ಮ ಏರಿಯಾದಲ್ಲಿ ಯಾರು ಮಾಡಿರಲಿಲ್ಲ. ಅದಕ್ಕೆ ನಾನು ನಮ್ಮ ತೋಟದಲ್ಲಿ 14 ಎಕರೆಯಲ್ಲಿ 62 ನಾವು ಬೆಳೆಗಳನ್ನ ಡೆಮೋ ಪ್ಲಾಟ್ ಆಗಿ ಮಾಡಿದ್ವಿ. ಅದರಲ್ಲಿ ದ್ವಿದಳ ಧಾನ್ಯ ಮತ್ತು ನಮ್ಮ ಹೈನುಗಾರಿಕೆಗೆ ಯಾವ ಯಾವ ಹಸುಗಳಿಗೆ ನಾವು ಏನಪ್ಪ ಅಂದ್ರೆ ಹುಲ್ಲು ಹಚ್ಚಬಹುದು ಮತ್ತು ಕಾಯಿಪಲ್ಲೆ ಯಾವ ರೀತಿ ಬೆಳಿಬಹುದು, ಆಮೇಲೆ ರೇಷ್ಮೆ ಸೆರಿಕಲ್ಚರ್ ಯಾವ ರೀತಿ ಬೆಳಿಬಹುದು, ಫುಡ್ ಫಾರೆಸ್ಟ್ ಯಾವ ರೀತಿ ಬೆಳಿಬಹುದು, ನೀರನ್ನ ಯಾವ ರೀತಿ ಇಂಗಿಸಬಹುದು, ನೀರನ್ನ ಹಿಡಿದಿಟ್ಟು ಪ್ಲಾಸ್ಟಿಕ್ ಅಲ್ಲಿ ಯಾವ ರೀತಿ ನಿಲ್ಲಿಸಬಹುದು, ಮನೆಯಲ್ಲಿ ಮೇಲೆ ಬಿದ್ದಂತ ನೀರನ್ನ ನಾವು ವಾಪಸ್ ಬೋರೆಲ್ ರೀಚಾರ್ಜ್ ಯಾವ ರೀತಿ ಮಾಡಬಹುದು, ಆ ರೀತಿ ಟೋಟಲ್ 62 ಡೆಮೋ ಪ್ಲಾಟ್ಗಳಲ್ಲಿ ನೋಡಲು ರೈತ ಬಾಂಧವರಿಗೆ ಸಿಗ್ತದೆ. ಯಾಕಂದ್ರೆ ಇದು ನಮ್ಮ ವೈಯಕ್ತಿಕವಾಗಿ ನಾವು ಮಾಡ್ತಾ ಇದ್ದೀವಿ, ಇದು ಸರ್ಕಾರದಿಂದ ಯಾವ ಅನುದಾನನೂ ತಗೊಳ್ಳಲಿಲ್ಲ ನಾವು ಯಾವುದು. ಇದನ್ನ ನಮ್ಮ ರೈತರಿಗೆ ಜಾಗೃತಿ ಮೂಡಿಸೋ ಸಲುವಾಗಿ ಇದೊಂದು ನಮ್ಮ ಕಿಸಾನ್ ಕ್ಲಿನಿಕ್ ಮುಖಾಂತರ, ಮತ್ತು ಇದಕ್ಕೆ ನಮಗೆ ಗುಲ್ಬರ್ಗಾ ಕೃಷಿ ಮಹಾವಿದ್ಯಾಲಯದವರು 2.5 ತಿಂಗಳು BSc ಅಗ್ರಿ ಫೈನಲ್ ಇಯರ್ ಹುಡುಗರು ಅದನ್ನ ಮಾಡಿದ್ದಾರೆ. ಯಾವುದಕ್ಕೆ ಎಷ್ಟು ಫರ್ಟಿಲೈಸರ್ ಏನು ಎಂತ ಅಂತ ಅದೆಲ್ಲ ರೈತರಿಗೆ ಅವರೇ ಹೇಳ್ತಾರೆ. ಎಷ್ಟು ಕಡಿಮೆಯಲ್ಲಿ ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ಡೆಮೋ ಪ್ಲಾಟ್ ಎಲ್ಲ ಮಕ್ಕಳೇ ಮಾಡಿದ್ದಾರೆ, ಅದನ್ನ ಎಕ್ಸ್ಪ್ಲೇನ್ ಕೂಡ ಮಕ್ಕಳೇ ಮಾಡ್ತಾರೆ, ಅವರೇ ಮಾಡ್ತಾರೆ. ಅವರಿಗೆ ಒಂದು ದೊಡ್ಡ ಅನುಭವ, ಇದು ದೊಡ್ಡ ಅನುಭವ. ಯಾಕಂದ್ರೆ ಅವರಿಗೆ ಥಿಯರಿ ಕ್ಲಾಸ್ ಇರ್ತದೆ, ಆದ್ರೆ ಪ್ರಾಕ್ಟಿಕಲ್ ಅನುಭವ ಬೇಕು ಅನ್ನೋ ಉದ್ದೇಶದಿಂದ ನಾನು ಡೀನ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಬಹಳ ಖುಷಿ ಪಟ್ಟರು. ಇಷ್ಟು ತೋಟ ಕೊಡಕ್ ಯಾರು ರೆಡಿ ಇರಲ್ಲ, ಇಷ್ಟು ಜಾಗ, ನಾವು ನಿಮ್ಮ ತೋಟ